ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ರೈತ ಮಿತ್ರರಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ಶ್ರೀ ಬಂಟರ ಕುಬೇರ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರದಲ್ಲಿ ಶಾಂತಪ್ಪ ದುತ್ತರಗಾವಿಯವರಿಂದ ಹವಾಮಾನ ವರದಿ, ಆನಂತರದಲ್ಲಿ ರೈತರಿಗೆ ಸಲಹೆಯನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ಶ್ರೀ ಬಂಟರ ಕುಬೇರ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ರೈತರಾಗಿರ್ತಕ್ಕಂಥ ಬಂಟರ ಕುಬೇರ ಇವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಅವರು ರೇಷ್ಮೆ ಬೆಳೀತಾ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನ ಮತ್ತು ರೇಷ್ಮೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಕುಬೇರ ಅವರೇ. ಸರ್ ನಮಸ್ತೆ. ಬಂಟರ ಕುಬೇರ. ಹೌದು, ನಿಮ್ಮ ಹೆಸರು? ಬಂಟರ್ ಕುಬೇರ ಸರ್. ಬಂಟರ್ ಕುಬೇರ, ಬಂಟರ್ ಅಂದ್ರೆ ಏನು? ಬಂಟರ್ ಅಂದ್ರೆ ಇದು ನಮ್ಮ ಸರ್ ನೇಮ್ ಸರ್. ಅಂದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ಬೆಡಗಂತಂದು ನಮ್ಮ ಸಮಾಜದಲ್ಲಿ ಹೇಳ್ತಾರೆ ಸರ್. ಸರ್ ನೇಮ್ ಹೌದು, ಬೆಡಗನ ಹೌದು ಸರ್. ಅದು ಬೆಡಗು ಹೌದು, ಸರ್ ನೇಮು ಹೌದು ಸರ್. ಅಂದ್ರೆ ವಿಶೇಷವಾಗಿರ್ತಕ್ಕಂತ ಏನಾದ್ರು ಕಮ್ಯುನಿಟಿನ ಬಂಟರು ಅಂದ್ರೆ ಸೈನಿಕರು ಆತರ ಇದೆ ಸರ್? ಬಂಟ್ಲಾರ್ ಅಂದ್ರೆ ಅದು ಶೌರ್ಯಕ್ಕೆ ಹೆಸರಾದಂತ ಒಂದು ಹೆಸರು ಸರ್. ಹಂಗಾಗಿ ಆ ಬೆಡಗು ಜೊತೆಗೆ ಅದು ಒಂದು ಇಂದ್ರೇನೆ ಬೇರೆ ಐತೆ ಸರ್. ಎಷ್ಟೆತ್ರ ಇದ್ರಿ ನೀವು? ಹೈಟ್ ಜಾಸ್ತಿ ಇದ್ರಿ? ಹೌದು ಸರ್. ಎಷ್ಟು ಹೈಟ್ ಇದ್ರಿ? 6.8 ಇದ್ರಿ ಸರ್. ಓಹೋ, ನಿಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ಜಾಸ್ತಿ ಇದೆ? ನಿಮ್ಮ ವಂಶಸ್ಥರು ಎಲ್ಲ ಹೈಟ್ ಜಾಸ್ತಿ? ಹೌದು ಸರ್. ನಮ್ಮ ತಾತಂದ್ರು ಮೂಲತಃ ಕುಸ್ತಿ ಪೈಲ್ವಾನ್ರಿ ಸರ್, ನಾಣಿಕೇರಿ. ಏನ್ ಹೆಸರು? ಬಂಟರು ದುರ್ಗಪ್ಪ ಅಂತ ಹೇಳಿ ಸರ್, ದಿವಂಗತ. ಅವರು ಕುಸ್ತಿ ಪೈಲ್ವಾನ್? ಹೌದು ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಸರ್. ಯಾಕಂದ್ರೆ ಆ ಮರಮಳಲ್ಲಿ ಜೋಡಿ ರಥೋತ್ಸವ ನಡೀತೇವಲ್ಲ ಸರ್, ಆ ಸಂದರ್ಭದಲ್ಲಿ 3 ದಿನ ಮುಂಚಿತವಾಗಿ ಹೋಗ್ತಾರೆ ಅವರು. ಅವ್ರ ಜೊತೆ ನಾವು ಹೋಗ್ತಾ ಇದ್ವಿ ಸರ್. ಅದು ಎದಕ್ಕಂದ್ರೆ ಕುಸ್ತಿ ಆಡೋದನ್ನ ನೋಡಕ್ಕಾಗಿ ಹೋಗ್ತಾ ಇದ್ರು ಸರ್. ಅವ್ರು ನೋಡ್ಲಿಕ್ಕೆ ಹೋಗ್ತಿದ್ರು? ಹೌದು ಸರ್. ಮೊದ್ಲು ಮೂಲತಃ ಅವರು ಕುಸ್ತಿ ಆಡ್ಯಾರಲ್ಲ ಸರ್, ಮಾಜಿ ಪೈಲ್ವಾನ್ರು. ಹಂಗಾಗಿ ಅವ್ರಿಗೆ ಅದು ಬಹಳ ಹುಚ್ಚು ಸರ್, ನಮ್ಮ ತಾತರಿಗೆ. ಅಲ್ಲ, ಅವರು ಕುಸ್ತಿ ಆಡ್ಲಿಕ್ ಅಲ್ಲಿ ಹೋಗ್ತಿದ್ರ ಅವಾಗ? ಇಲ್ಲ ಸರ್, ನೀವು ನೋಡಿಲ್ಲ ಅವ್ರು ಕುಸ್ತಿ ಆಡಿರೋದನ್ನ? ನೀವು ನೋಡಿಲ್ಲ? ನೋಡಿಲ್ಲ ಸರ್. ಅಷ್ಟೊತ್ತಿಗೆ ಅವರು ಬಿಟ್ಟಿದ್ರು? ಹೌದು ಸರ್. ಅವರು ನಾಣಿಕೇರಿ ಏನು ಮುಳುಗಡೆ ಪ್ರದೇಶದಲ್ಲಿ ಅಲ್ಲಿ ಇತ್ತಂತ ಸರ್ ಗರಡಿ ಅವ್ರದ್ದು. ಗರಡಿ ಮನೆ ಅಲ್ಲಿ ಪೈಲ್ವಾನ್ರಿ ಸರ್. ಬಟ್ ಇಲ್ಲಿ ಹಂಪಪಟ್ಟಣ ಬಂದಾಗ ಅದು ಇಲ್ಲ ಅಂತ ನಾನು ಕೇಳಿದ್ದೆ ಸರ್. ನಿಮ್ಮನ್ನೆಲ್ಲ ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಸರ್? ನೀವು ಹೋಗಿದ್ರಿ? ಹೋಗಿದ್ವಿ ಸರ್ ಅವ್ರ ಜೊತೆ. ವಿಶೇಷವಾಗಿ ಕುಸ್ತಿ ನೋಡಕ್ಕಾಗಿ ಹೋಗ್ತಾರೆ? ಹೌದು ಸರ್. ಅಂದ್ರೆ ಇಲ್ಲಿ ಈಗ ರೈಲು ಆರಂಭ ಆಗಿದೆ ಸರ್. ಅವಾಗಿತ್ತು ಅಂದ್ರೆ ಸುಮಾರು 20 ವರ್ಷ ಕೆಳಗ ಮೊದಲು ರೈಲಲ್ಲಿ ಕರ್ಕೊಂಡು ಹೋಗ್ತಾರೆ. ರೈಲ್ ಇತ್ತು, ಹೌದು. ಅದು ಈಗ ಮತ್ತೆ ರೈಲ್ ಚಾಲನೆ ಆಗಿದೆ ಸರ್. ಅದು ಬಹಳ ಖುಷಿ ಪಡುವಂತ ವಿಚಾರ. ಈಗ ಕುಬೇರ ಅವರು ಮೂಲತಃ ಕೃಷಿಕರೇ? ಹೌದು ಸರ್. ಬೇರೆ ಏನಾದ್ರು ವಿದ್ಯಾಭ್ಯಾಸ, ಉದ್ಯೋಗ? ಇಲ್ಲ ಸರ್, ನಾವು ಈಗ ಮೂಲತಃ ಈಗ ಕೃಷಿ ಮಾಡ್ತಾ ಇದ್ವಿ. ಮೊದಲು ನಾವು ವಿದ್ಯಾಭ್ಯಾಸ ಮಾಡಿದ್ವಿ ಸರ್. ಏನೇನು ಮಾಡಿದ್ರಿ? ನಮ್ದು ಪಿ ಯು ಸಿ ಮುಗಿದ ನಂತರ ಡಿ ಎಡ್ ಮಾಡಿದ್ವಿ ಸರ್. ಡಿ ಎಡ್ ಮುಗಿಸಿ ನಾವು ಒಂದು 5 ವರ್ಷ ಪ್ರೈವೇಟ್ ಶಾಲೆಯಲ್ಲಿ ಅನುದಾನಕ್ಕೆ ಒಳಗ್ ಪಡ್ತದೆ ಅಂತ ಹೇಳಿ ನಾವು ಹೋಗಿದ್ವಿ, ಅಲ್ಲಿ ಆಗ್ಲಿಲ್ಲ. ಅದಾದ ನಂತರ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ 2 ವರ್ಷಗಳ ಕಾಲ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿವಿ. ಜೊತೆಗೆ ಅಲ್ಗಾಪುರ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ವಿ ಸರ್ ನಾವು. ಅದಾದ ನಂತರ ಅನೇಕ ಸಿ ಇ ಟಿ ಎಕ್ಸಾಮ್ಗಳನ್ನ ಬರ್ದಿದ್ವಿ ಸರ್, ಆಗ್ಲಿಲ್ಲ. ಯಾಕೆ ಇದರಿಂದ ನಾವು ಹೋಗ್ಬೇಕು? ವಿದ್ಯಾಭ್ಯಾಸ ಮಾಡಿದೀವಿ, ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಳಕ್ ಮಾಡಿದೀವಿ, ಅದ್ರ ಜೊತೆಗೆ ಏನಾದ್ರೂ ನಾವು ದುಡಿಮೆ ಮಾಡ್ಕೊಳ್ಳೇಬೇಕಲ್ಲ, ಬಹಳ ಕಷ್ಟ ಇದೆ ಅಂತೇಳಿ ನಾವು ಏನ್ ಮಾಡಿದ್ವಿ, ಮತ್ತೆ ಮೂಲ ವೃತ್ತಿ ಯಾವ್ದಿತ್ತು ವ್ಯವಸಾಯ, ನಮ್ಮ ತಾತಂದ್ರಿ ನಮ್ಮ ಹಿರಿಯರು ಏನ್ ಮಾಡಿದ್ರಲ್ಲ ಆ ವ್ಯವಸಾಯಕ್ಕೆ ಮರಳಿ ಬಿಟ್ವಿ ಸರ್. ಎಷ್ಟೆಕರೆ ಭೂಮಿ ಇದೆ ನಿಮ್ಗೆ? ಈಗ ನಮಗೆ ಬಂದಿರೋದು 3 ಎಕರೆ ಸರ್. 3 ಎಕರೆ ನಿಮ್ಮ ಪಾಲಿಗೆ ಬಂದಿರೋ? ಹೌದು ಸರ್. ನಿಮ್ಮ ಭೂಮಿಯ ಗುಣಮಟ್ಟ ಎಂಥದ್ದು? ಅದು ಮಣ್ಣು ಹೇಗಿದೆ? ಬಹಳ ಫಲವತ್ತತೆ ಇದೆ ಸರ್, ಕೆಂಪು ಭೂಮಿ. ಯಾವುದೇ ಬೆಳೆ ಹಾಕಿದ್ರು ಕೂಡ ಫೇಲ್ ಆಗಂಗಿಲ್ಲ ಸರ್. ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಭೂಮಿ ಅಂದ್ರೆ ವರ್ಷ ವರ್ಷ ನಾವು ಕೊಟ್ಟಿಗೆ ಗೊಬ್ಬರ ಇರ್ತೀವಲ್ಲ ಸರ್, ಹಂಗಾಗಿ ಯಾವುದೇ ಬೆಳೆ ಮಾಡಿದ್ರು ಕೂಡ ಬಹಳ ಫಲವತ್ತತೆಯಿಂದ ಬರ್ತದೆ ಸರ್. ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ ಸರ್? ನಾವು ಈಗ ರೇಷ್ಮೆ ಮಾಡಿದ್ವಿ ಸರ್, ಜೊತೆಗೆ ಮೆಕ್ಕೆಜೋಳ, ಜೋಳ, ರಾಗಿ, ಆಮೇಲೆ ಸೂರ್ಯಕಾಂತಿ ಸರ್, ಅನೇಕ ಬೆಳೆಗಳನ್ನ ಬೆಳೆದಿವಿ ಸರ್. ಅಂದ್ರೆ ಮುಂಗಾರಿನಲ್ಲಿ ಏನೇನ್ ಬೆಳಿತಾ ಇದ್ರಿ ನೀವು? ಮುಂಗಾರಿನಲ್ಲಿ ಸರ್ ಜೋಳ ಸರ್, ಊಟ ಜೋಳ ಮುಖ್ಯವಾಗಿ ಬೆಳಿತೀವಿ ಸರ್, ಮೆಕ್ಕೆಜೋಳ ಸರ್. 3 ಎಕರೆಯಲ್ಲಿ ಏನು 2.5 ಎಕರೆ ಇದನ್ನ ಮಾಡಿದ್ವಿ ಸರ್ ರೇಷ್ಮೆ. 1 ಎಕರೆ ಇದರಲ್ಲಿ ಮೆಕ್ಕೆಜೋಳ, ಜೋಳ ಬೆಳಿತೀವಿ ಸರ್. ಅಂದ್ರೆ ಟೋಟಲ್ ನಮಗೆ ಇರೋದು 3.5 ಎಕರೆ ಸರ್. ಅಂದ್ರೆ ನಮ್ಮ ಭಾಗದಲ್ಲಿ 3 ಎಕರೆ ನಿನ್ನ ಹೆಸರು ಬಂದಿದೆ ಸರ್, 1 ಎಕರೆ ಬೇರೆ ದುಡ್ಕೊಂಡು ಮಾಡ್ತಾ ಇದೀವಿ ಸರ್. 2.5 ಎಕರೆಯಲ್ಲಿ ನೀವು ರೇಷ್ಮೆ ಮಾಡ್ತಾ ಇದ್ದೀರಿ, ಇನ್ನು ಉಳಿದಂತ 1 ಎಕರೆಯಲ್ಲಿ ನಿಮ್ಮ ಮನೆಗೆ ಊಟಕ್ಕೆ ಏನೇನ್ ಬೇಕೋ ಅದನ್ನ ಬೆಳ್ಕೊಳ್ತೀವಿ. ರಾಗಿನೂ ಬೆಳಿತೀರಿ? ಹೌದು ಸರ್. ಜೋಳ ಬೆಳಿತೀರಿ? ಜೋಳ, ರಾಗಿ ಮತ್ತು ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ, ಮೆಕ್ಕೆಜೋಳ ಇಳುವರಿ ಚೆನ್ನಾಗ್ ಬರ್ತದ ನಿಮ್ ಭೂಮಿ? ಹೌದು ಸರ್. 1 ಎಕರೆಗೆ ನಾವು ಗರಿಷ್ಠ ಮಟ್ಟದಲ್ಲಿ ಅಂದ್ರೆ 38 ಕ್ವಿಂಟಲ್ ತೆಗೆದಿವಿ ಸರ್. ಓಹೋಹೋ, ಹೌದು ಸರ್. ಮೆಕ್ಕೆಜೋಳ ಲಾಭದಾಯಕ ಬೆಳೆನಾ ಅಥವಾ ಹೇಗೆ ನಿಮ್ಮ ಅನುಭವದ ಪ್ರಕಾರ? ಸರ್, ನಿಜವಾಗ್ಲು ಲಾಭದಾಯಕ ಸರ್. ಮೊದಲೆಲ್ಲ ರೇಟ್ ಇದ್ದಿಲ್ಲ ಸರ್, ಈಗ ಬಹಳಷ್ಟು ರೇಟ್ ಇದೆ, ಒಳ್ಳೆ ಲಾಭದಾಯಕ. ನಿಮ್ ಪ್ರಕಾರ ಏನ್ ಕಾರಣ ಮೊದಲಿಗೂ ಈಗೂ ರೇಟ್ನ ಅಂತರ ಆಗೋದಕ್ಕೆ? ಸರ್, ಈಗ ಬೇಡಿಕೆ ಹೆಚ್ಚಿಗೆ ಆಗಿದೆ ಸರ್. ಅಂದ್ರೆ ಉತ್ಪಾದನೆ ಅಷ್ಟೇ ಪ್ರಮಾಣದಲ್ಲಿದೆ, ಬೇಡಿಕೆ ಹೆಚ್ಚಿಗೆ ಆಗಿದೆ ಸರ್, ಹಂಗಾಗಿ ರೇಟ್ ಹೆಚ್ಚಿಗೆ ಇದೆ ಸರ್. ಎಲ್ಲೆಲ್ಲಿ ಮಾರಾಟಕ್ಕೆ ಕೊಡ್ತೀರಿ ನೀವು ಸರ್? ಇಲ್ಲಿ ಈಗೇನು ವ್ಯಾಪಾರಸ್ಥರು ಇದಾರೆ ಸರ್, ಅವರೇ ಬಂದು ತಗೊಂಡು ಹೋಗ್ತಾರೆ ಸರ್ ಮೆಕ್ಕೆಜೋಳ. ಹೌದು ಸರ್. ಜೋಳ ಮಾರಾಟ ಮಾಡುವಷ್ಟು ಏನು ಹೆಚ್ಚು ಇರ್ತದ ಅಥವಾ ಹೇಗೆ ಸರ್? ನಮ್ಮ ಮನೆಗೆ ಬೇಕಾದಷ್ಟು ಉಳಿಸಿಕೊಂಡು ನಾವು ಮಾರಾಟ ಮಾಡ್ತೀವಿ ಸರ್. ಊಟ ಮಾಡ್ಲಿಕ್ಕೆ ಬೇಕಲ್ಲ ಸರ್ ವರ್ಷ ಪೂರ್ತಿ, ಅದನ್ನ ಉಳಿಸಿಕೊಂಡು ನಾವು ಮಾರಾಟ ಮಾಡ್ತೀವಿ ಸರ್. ಈಗ ನೀವು ರೇಷ್ಮೆ ಬೆಳಿಲಿಕ್ಕೆ ಶುರು ಮಾಡಿದ್ದು ಕುಬೇರರಾಗ್ಬೇಕು ಅಂತ? ಹೌದು ಸರ್. ನಿಮ್ಮ ಹೆಸರಿನಲ್ಲಿ ಕುಬೇರರು ಇದ್ರಿ? ಹೌದು ಸರ್. ಅಂದ್ರೆ ಒಂದಿಷ್ಟು ಹಣ ಗಳಿಸ್ಬೇಕು ಅನ್ನೋದು ಉದ್ದೇಶದಿಂದನ ರೇಷ್ಮೆ? ಹಣ ಗಳಿಸ್ಬೇಕು ಅನ್ನೋ ಉದ್ದೇಶ ಒಂದು ಸರ್, ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ನಮ್ಮನ್ನು ಕಷ್ಟಪಟ್ಟು ಹೋಗ್ತಾರೆ, ಆದ್ರೆ ನಮಗೆ ಯಾವುದೇ ಉದ್ಯೋಗ ಸಿಗಲಿಲ್ಲ. ಅವ್ರನ್ನು ಕೂಡ ನಾವು ಒಳ್ಳೆ ಒಂದು ವಿದ್ಯಾವಂತರನ್ನಾಗಿ ಮಾಡಿ ಅವ್ರದೇ ಆದಂತ ಒಂದು ಜೀವನವನ್ನ ಮಾಡಿಕೊಳ್ಳಿಕ್ಕೆ ಒಳ್ಳೆ ಒಂದು ಅಡಿಪಾಯ ಹಾಕ್ಲಿಕ್ಕೆ ಈ ರೇಷ್ಮೆ ಕೃಷಿ ಆಯ್ಕೆ ಮಾಡ್ಕೊಂಡ್ವಿ ಸರ್. ನಾವು ಯಾವಾಗ್ಲಿಂದ ಸರ್? 2017ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಸರ್. ಸುಮಾರು ಈಗೆಲ್ಲ 8 ವರ್ಷ ಆಯ್ತು. 8 ವರ್ಷ ಆಯ್ತು. ಹೌದು ಸರ್. ರೇಷ್ಮೆಗೆ ನೀವು ಪರಿವರ್ತನೆ ಆಗ್ಬೇಕು ಅನ್ನೋದಾದ್ರೆ ಕಾರಣ ಒಂದು ಆರ್ಥಿಕವಾಗಿ ಸದೃಢರಾಗಬೇಕು, ಮುಂದಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ. ಆದ್ರೆ ಯಾರಿಂದ ನೀವು ಪ್ರೇರಣೆ ಆದ್ರಿ? ಏನಿಲ್ಲ ಸರ್, ನಾವು ಇಲ್ಲಿ ಇವರು ಬಿರಾದರ್ ಸರ್ ಅಂತ ಇದ್ರು ಸರ್, ರೇಷ್ಮೆ ವಲಯ ಅಧಿಕಾರಿಗಳು ಮೊದಲು. ಅವರು ನಮ್ಮ ತಂದೆಯರಿಗೆ ಹೇಳ್ತಾ ಇದ್ರು ಸರ್, ಏನಂತ, ತ್ರಿಕಣ್ಣ ನೀವು ಭೂಮಿ ಬಾಳ ಐತಿ, 16 ಎಕರೆ ಭೂಮಿ ಐತಿ, ನೀವು ರೇಷ್ಮೆ ಕೃಷಿ ಮಾಡ್ರಿ, ನೀವು ಸ್ವಲ್ಪ ಆರ್ಥಿಕವಾಗಿ ಸಬಲರಾಗ್ತೀರಿ ಅಂತ ಹೇಳಿದ್ರು ಸರ್. ನಮ್ ತಂದೆಯವ್ರು ಕೇಳ್ತಾ ಇದ್ದಿಲ್ಲ ಅಂದ್ರೆ ಅವರು ಏನು ಸಾಂಪ್ರದಾಯಿಕ ಬೆಳೆಗಳು ಇದ್ವಲ್ಲ ಸರ್, ಜೋಳ, ರಾಗಿ, ಮೆಕ್ಕೆಜೋಳ, ಕಬ್ಬು, ಈ ತರ ಬೆಳೆ ಬೆಳಿತಾ ಇದ್ರು ಸರ್, ನೀರ್ ಚೆನ್ನಾಗಿತ್ತು. ಅದನ್ನ ನಾವು ಕೇಳ್ತಿದ್ದೆ ಸರ್, ನಾವು ಇನ್ನ ಓದ್ತಾ ಇದ್ದೆ ಆ ಸಂದರ್ಭದಲ್ಲಿ, ಓದುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಆಕ್ರಿ ತಿರ್ಕಂಡ ಒಳ್ಳೆ ಲಾಭದಾಯಕ ಇದು ಅಂತ ಹೇಳಿದ್ರು. ಅವ್ರು ಹಾಕ್ಲಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ಗೊತ್ತಿದ್ದಿಲ್ಲ ಸರ್. ನಾವು 2017ರಲ್ಲಿ ಇಲ್ಲಿ ನಮ್ಮ ವಲಯಾಧಿಕಾರಿಗಳು ಅವ್ರು ನಾವು ಹೋಗಿ ಸಂಪರ್ಕ ಮಾಡಿದ್ವಿ ಸರ್, ಸರ್ ಈ ತರ ನಾವು ರೇಷ್ಮೆ ಕೃಷಿ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಂದ ಕೂಡನೆ ಅವ್ರು ನಮ್ಮ ತೋಟಕ್ಕೆ ಬಂದ್ರು ಸರ್. ಯಾಕೆ ಬಂದ್ರ ಅಂದ್ರೆ ಇಂಥ ಒಂದು ರೈತರು ಕಳ್ಕೊಂಡು ಬೇಡ, ಇವ್ರಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿ ಆಕ್ಸನ್ ಅಂತಂದೇಳಿ ಬಂದಿದ್ರು ಸರ್. ಬಂದ ತಕ್ಷಣ ಕುಬೇರ ಇದು ಭೂಮಿ ಮಾತ್ರ ಒಳ್ಳೆ ಚೆನ್ನಾಗಿದೆ, ಈ ರೇಷ್ಮೆ ಕೃಷಿ ಮಾಡಿದ್ರೆ ನಿಜವಾಗ್ಲು ಲಾಭದಾಯಕ ಆಗುತ್ತೆ, ನೀನು ಮಾಡು, ನಿನ್ಗೆ ಏನೇ ಸಹಾಯ ಇದ್ರೂ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಾವು ಪ್ರಾರಂಭ ಮಾಡಿದ್ವಿ ಸರ್. ಪ್ರೇರಣೆಯನ್ನು ಅವ್ರು ಕೊಟ್ಟರು, ಆದರೆ ನಿಮ್ಗೆ ಅದು ಒಂದು ತರಬೇತಿ ಬೇಕು ಅಂತ ಅನಿಸಿತ ಅಥವಾ ಆ ಮಾಹಿತಿಗಳನ್ನೆಲ್ಲ ಹೇಗೆ ತಗೊಂಡ್ರಿ ಸರ್? ಅವರ ವಲಯ ಅಧಿಕಾರಿಗಳು ಏನಿದ್ರಲ್ಲ ಸರ್, ಅವರು ಹೇಳ್ತಾ ಇದ್ರು ಅಂದರೆ ಯಾವ ರೀತಿ ನಾಟಿ ಮಾಡಬೇಕು, ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಅವ್ರ ಮಾಹಿತಿ ಸಂಪೂರ್ಣ ಅವರಿಂದನೂ ನಾವು ಪಡ್ಕೊಂಡಿದ್ವಿ ಸರ್. ಅದರಿಂದನೂ ನಾವು ಪ್ರಾರಂಭ ಮಾಡಿದ್ವಿ ಸರ್. ಇವತ್ತಿಗೆ ಸುಮಾರು 8-9 ವರ್ಷ ಆಯ್ತು ಸರ್. ನಿಜವಾಗ್ಲೂ ಒಳ್ಳೆ ಲಾಭದಾಯಕ ಸರ್. ಅಂದರೆ ಈಗ ನಿಮ್ಮ ರೇಷ್ಮೆಯ ಗೂಡಿನಿಂದ ಎಷ್ಟು ಇಳುವರಿ ಬರ್ತಾ ಇದೆ ಪ್ರತಿ ತಿಂಗಳು ಸರ್? ನಾವು ಈಗ ಸುಮಾರು 2 ಎಕರೆ 80 ಸೆಂಟ್ಸ್ ಐತೆ ಸರ್ ಅಲ್ಲಿ ಮಾಡಿರೋದು ರೇಷ್ಮೆದು. ನಾವು 2 ಸ್ಟೆಪ್ ಮಾಡಿದ್ವಿ ಸರ್, 2 ಹಂತ. ಒಂದು ಸ್ಟೆಪ್ಪು ಒಂದು ಸಾರಿ ಮೇಯಿಸ್ತೀವಿ ಸರ್, ಅಂದರೆ 200 ಮಟ್ಟಿ ಮೇಯ್ತಿ ಸರ್ ಸೊಪ್ಪು. ಆ 200 ಮಟ್ಟಿ ಮೇಯಿಸುವಾಗ ಸರಿಸುಮಾರಾಗಿ 187 ಕೆಜಿ, 190 ಕೆಜಿ, 700 ಕೆಜಿ, 700 ಮಟ್ಟಿಗೆ ಬರ್ತಾ ಇತ್ತು ಸರ್. ಆ 700 ಕೆಜಿ ಬಂದೆ ಅಂದರೆ ಸಾಮಾನ್ಯವಾಗಿ ಎವರೇಜ್ ರೇಟ್ ಅಂದರೆ 550-600 ರೂಪಾಯಿ ಇರುತ್ತೆ ಸರ್. ಅಂದರೆ 1 ಲಕ್ಷವರೆಗೂ ನಾವು ಹಣವನ್ನು ತೆಗೆದುಕೊಂಡು ಬರ್ತೀವಿ ಪ್ರತಿ ತಿಂಗಳು. ಹೌದು ಸರ್, ಅಂದರೆ ಮಂತ್ಲಿ ಸರ್ ಅದು. ಹೌದು, ವರ್ಷದಲ್ಲಿ ಸುಮಾರು 10 ಬೆಳೆ ಬೆಳಿತೀವಿ ಸರ್. 10 ಬೆಳೆಗೂ ಒಂದು 1 ಲಕ್ಷ ಸಿಗುತ್ತೆ. ಹೌದು, ಒಂದು ಪ್ರತಿ ಬೆಳೆಗೂ. ಹೌದು ಸರ್. ಅದರಲ್ಲಿ ಖರ್ಚು ಹೋಗ್ಬಿಟ್ಟು ಒಂದು 60-70 ಸಾವಿರ ಅಂತ ಆರಾಮ ಉಳಿಯುತ್ತೆ ಸರ್. ವರ್ಷಕ್ಕೆ 1-6 ಲಕ್ಷ ನಿಮಗೆ ನಿವ್ವಳ ಲಾಭ ಉಳಿಯುತ್ತದೆ. ಹೌದು ಸರ್. ಏನೆಲ್ಲ ಖರ್ಚುಗಳೆಲ್ಲ ಉಳಿತೈತೆ ಸರ್? ರೇಷ್ಮೆಗೆ ಏನೇನು ಖರ್ಚು ಬರುತ್ತೆ, ಯಾವ ಯಾವ ಕಾರಣಕ್ಕಾಗಿ ಖರ್ಚು ಮಾಡ್ತೀರಾ ಸರ್? ಈಗ ಅಲ್ಲಿ ರೇಷ್ಮೆ ಬೆಳೆ ಏನು ಸೊಪ್ಪು ಹಾಕಿದ್ವಲ್ಲ ಸರ್, ಅಲ್ಲಿ ನಾವು ಫಲವತ್ತತೆ ಕಾಪಾಡ್ಕೊಬೇಕು ಸರ್. ಹೌದು, ಪ್ರತಿ ಬೆಳಿಗ್ಗೆ ಕಟೋಲಿಂದ ಹಿಡಿದು ಆಮೇಲೆ ರಂಟಿ ವರ್ಷದಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡಲಿಕ್ಕೆ ನಾವು ಅಲ್ಲಿ ಏನು ಕಳೆ ತೆಗೆಸೋದಾಗಿರ್ಬೋದು ಸರ್, ಆಮೇಲೆ ಗೊಬ್ಬರ ಹಾಕೋದಿರ್ಬೋದು, ಆಮೇಲೆ ರಂಟಿ ಹೊಡೆಯೋದಿರ್ಬೋದು, ಆಮೇಲೆ ಅಲ್ಲಿಂದ ತಗೊಂಬಂದು ನಾವು ಏನು ಮೇಯಿಸ್ತೀವಲ್ಲ ಸರ್, ಆಮೇಲೆ ಉಳಿದ ರೇಟು ಉಳಿದ್ರ ಕೊಡೋಕೆ ಸರ್ ನಾವು 100 ಮಟ್ಟಿಗೆ ಈಗ 5,600 ಐತೆ ಸರ್. 200 ಮಟ್ಟಿ ಅಂದ್ರೆ 11,000 ಆಗುತ್ತೆ ಸರ್, ಅಲ್ಲೇ 11,000 ಆಗುತ್ತೆ ಸರ್. ಆಮೇಲೆ ನಾವು ಕಸ ಕೆಳ್ಸಕ್ಕೆ ಅದೆಲ್ಲ ಖರ್ಚು ನೋಡಿದ್ರೆ ಒಂದು 25-30 ಸಾವಿರ ಆಗುತ್ತೆ ಸರ್ ಖರ್ಚು ಬರ್ತದೆ. ಹೌದು ಸರ್, ಪ್ರತಿ ತಿಂಗಳು. ಪ್ರತಿ ತಿಂಗಳು ಆ ಖರ್ಚು ತೆಗೆದು 1-60-70 ಸಾವಿರ ಅಂತ ಉಳಿಯುತ್ತೆ ಸರ್. ಇದಕ್ಕಿಂತ ಮುಂಚಿತವಾಗಿ ಸರ್ ಬಹಳ ಖುಷಿ ಪಡುವಂತ ಒಂದು ವಿಚಾರ, ಲಾಕ್ಡೌನ್ ಅಲ್ಲಿ ಸರ್ ಒಳ್ಳೆ ಬಂಪರ್ ರೇಟ್ ಬಂದಿತ್ತು ಸರ್. ಹೌದಾ? ಹೌದು ಸರ್, ಸುಮಾರು 1,000 ವರೆಗೂ ಹೋಗಿತ್ತು ಸರ್. ಅಲ್ಲ, ಲಾಕ್ಡೌನ್ ಅಲ್ಲಿ ಕೆಲವು ಹಣ್ಣು ಬೆಳೆಗಾರರು ಅವ್ರಿಗೆಲ್ಲ ಲಾಸ್ ಆಯ್ತು ಅಂತ ಹೇಳ್ತಾರೆ, ಅರೆ ರೇಷ್ಮೆಗೆ ಲಾಭ ಆಯ್ತು. ಹೌದು ಸರ್, ಲಾಭ ಆಯ್ತು ಸರ್. ಅದು ಹೆಂಗಂದ್ರೆ ಸರ್, ನಮಗೆ ಮಾಧ್ಯಮಗಳಲ್ಲಿ ತಿಳಿದಂತ ವಿಚಾರ ಅಂದ್ರೆ ಅಂದ್ರೆ ಚೀನಾದಲ್ಲಿ ರೇಷ್ಮೆ ಬೆಳಿತಾರೆ ಸರ್, ಅದು ಬಂದ್ ಮಾಡಿದ್ರು ಅಂತ ಕೇಳಿದ್ವಿ ಸರ್ ನಾವು. ಆಗ ಅದು ಬಂದ್ ಮಾಡಿದಾಗ ನಮಗೆ ಅತಿ ಹೆಚ್ಚು ರೇಟು ನಿಮ್ಮ ಬೆಳೆಗೆ ಸಿಕ್ತು. ಹೌದು ಸರ್. ಎಷ್ಟು ಹೆಚ್ಚು ರೇಟ್ ಅಂದ್ರೆ ಎಷ್ಟು ಸಿಕ್ತು ನಿಮ್ಗೆ? 1,000 ವರೆಗೂ ಹೋಯ್ತು ಸರ್. ಓ, ಕೆಜಿ 1 ಕೆಜಿಗೆ ಸರ್. 200 ಕೆಜಿ ಆಯ್ತು ಅಂದ್ರೆ 2 ಲಕ್ಷ ಸರ್. ಓ ನೋಡಿ, ಇದು 2 ವರ್ಷನೂ ಚೆನ್ನಾಗಿ ಲಾಭ ತಗೊಂಡ್ರೆ. ಹೌದು ಸರ್, ಹೌದು. ಸುಮಾರು ಎಲ್ಲ ಖರ್ಚು ತೆಗೆದು ನಾನು ಲೆಕ್ಕ ಇಟ್ಟಿದ್ದೀನಿ ಸರ್, 15 ಲಕ್ಷ ನಾನು ದುಡ್ದಿದ್ದೀನಿ. ಹೋಗಿ. ಹೌದು ಸರ್. ಈಗ ನಿಮ್ಗೆ ಅನ್ಸುತ್ತೆ ಬೇರೆ ಎಲ್ಲ ಉದ್ಯೋಗ ಅರಸ್ಕೊಂಡು ಹೋಗ್ಬೋದು, ಅಲ್ಲೆಲ್ಲ ಪರದಾಡೋದಕ್ಕಿಂತ ಇದು ಸೂಕ್ತ ಅಂತ ಅನಿಸ್ತಾ ನಿಮ್ಗೆ ಸರ್? ನಮ್ಮ ತಂದೆಯವರೊಂದು ಮಾತು ಹೇಳ್ತಾ ಇದ್ರು ಸರ್, ನೀನು ಸರ್ಕಾರಿ ನೌಕರಸ್ಥ ಆಗ್ತೀಯಾ? ಹೌದು. ನಿನ್ನ ಕುಟುಂಬ ಮಾತ್ರ ಬದುಕ್ತೈತಿ. ಭೂಮಿ ಇದೆ, ನಿಮ್ಮ ಅಜ್ಜ ಮಾಡೇನೆ, ನಾನು ಮಾಡ್ಕೊ ಬಂದಿದ್ದೀನಿ. ಭೂಮಿ ಮಾಡಿದೀವಿ, ಒಳ್ಳೆ ದುಡಿಮೆ ಆಗುತ್ತೆ, ನೀನ್ ಚೆನ್ನಾಗಿ ಬದುಕಬಹುದು, ಸ್ವಾವಲಂಬಿಯಾಗಿ ಬದುಕಬೇಕು, ಯಾವುದೇ ರೀತಿ ಯಾರಿಗೂ ಸೆಲ್ಯೂಟ್ ಇಡಬಾರ್ದು ಅನ್ನುವಂತ ಒಂದು ಮಾತು ಹೇಳ್ತಾ ಇದ್ರು ಸರ್. ಹಂಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಯಾವುದೇ ಒಂದು ವೃತ್ತಿ ಹುಡ್ಕೊಂಡು ಹೋಗ್ಲಾರ್ದೆ ಕೃಷಿಗೆ ಮರಳಿ ಮತ್ತೆ ನಾವು ಅದನ್ನ ಮಾಡ್ಕೊಂತ ಹೊಂಟಿದೀವಿ ಸರ್. ರೇಷ್ಮೆ ಬೆಳೆಗಾರರಿಗೆ ಏನೇನು ಸಮಸ್ಯೆಗಳು ಸರ್? ಇದು ಏನಂದ್ರೆ ಒಂದು ಮೇನ್ ಸಮಸ್ಯೆ ಅಂದ್ರೆ ಅಲ್ಲಿ ಆ ಭಾಗದಲ್ಲಿ ಯಾರು ಕೂಡ ಎಣ್ಣೆ ಹೊಡಿಬಾರ್ದು ಸರ್, ಪಾಯ್ಸನ್ ಬೇರೆ ಔಷಧಿ ಹೊಡಿ ವಿಷಕಾರಿ ಅಂಶಗಳು ಬಳಸಬಾರ್ದು. ಹೌದು ಸರ್, ಅದು ಮಾತ್ರ ಬಹಳ ಅಪಾಯಕಾರಿ ಸರ್, ಆ ಬೆಳೆ ಬೆಳೆಯಕ್ ಸಾಧ್ಯನೇ ಇಲ್ಲ ಸರ್. ಅಂದ್ರೆ ಒಟ್ಟಾರೆ ನಾಶ ಆಗಿ ಹೋಗುತ್ತೆ ಸರ್, ಆ ಹುಳನೇ ಬದುಕಲ್ಲ, ಗೂಡೇ ಕಟ್ಟಲ್ಲ. ಅದು ಒಂದು ಸಮಸ್ಯೆ ಸರ್. ಎರಡನೇದೇನಂದ್ರೆ ಇಲ್ಲಿ ಚಾಕಿ ಸೆಂಟರ್ ಸರ್, ಉತ್ತಮ ಗುಣಮಟ್ಟದ ಹುಳ ಕೊಟ್ಟನೆ ಅಂದ್ರೆ ಉತ್ತಮ ಗುಣಮಟ್ಟದ ಬೆಳೆ ಬರುತ್ತೆ ಸರ್. ಆದ್ರೆ ಕೆಲವೊಂದು ಚಾಕಿಗಳಲ್ಲಿ ಸರಿಯಾಗಿ ಅವರು ಭೂಮಿಯಲ್ಲಿ ಅದ ಮಾಡಿ ಆಮೇಲೆ ಗೊಬ್ಬರ ಹಾಕಿ ಹುಳ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಕೆಲವೊಬ್ರು ಏನಂದ್ರೆ ಬರೇ ತಮ್ಮ ಲಾಭಕ್ಕೋಸ್ಕರ ಯಾವುದೋ ಒಂದು ಹುಳ ಕೊಟ್ಟು ನಮಗೆ ಲಾಸ್ ಮಾಡುವಂತ ಸಾಧ್ಯತೆಗಳು ಅದಾವ ಸರ್. ಹಂಗೇನಾದ್ರೂ ಯಾವಾಗಾದ್ರೂ ಆಗಿತ್ತ ನಿಮ್ಗೆ? ಆಗಿದೆ ಸರ್. ನೋಡ್ರಿ ಸರ್, ಕೇವಲ 1800 ಮಾರ್ಕೆಟ್ ಬಂದಿದೆ ಸರ್, 1,80,000 ವರೆಗೂ ತಗೊಂಡಿದ್ದೀವಿ ಸರ್. ಓಹೋ, ಅಷ್ಟು ಇಳುವರಿ ಕಮ್ಮಿ ಆಗಿದ್ದು ಉಂಟು. ಹೌದು ಸರ್, ಅಂದ್ರೆ ಬೆಳೆ ಸಮಸ್ಯೆ ಆಗಿ ಸರ್. ಹೌದು. ಈಗ ರೇಷ್ಮೆ ಮನೆ ಅಗತ್ಯ ಇದೆ. ರೇಷ್ಮೆ ಮನೆ ಕಟ್ಸ್ಕೊಂಡಿದ್ರ ಹೇಗೆ? ಹಾ, ಕಟ್ಸಿದ್ದೀವಿ ಸರ್. ಸರ್ ರೇಷ್ಮೆ ಮನೆ ಕಟ್ಸಲಿಕ್ಕೆ ಸರ್ಕಾರದಿಂದ 360,000 ರೂಪಾಯಿಗಳನ್ನ ಸಹಾಯಧನವಾಗಿ ನೀಡಿರಿ ಸರ್. ಅದ್ರ ಜೊತೆ ನಾವು ಕೂಡ 3 ಲಕ್ಷ ಹಾಕಿ ಒಂದು 7-8 ಲಕ್ಷದಲ್ಲಿ ರೇಷ್ಮೆ ಮನೆ ಕಟ್ಟಿದ್ವಿ ಸರ್. ಎಷ್ಟು ಅಳತೆ ಅದು? ಅದು ಬಂದು 23 ಅಗಲ ಸರ್, ಉದ್ದ 57 ಅಡಿ. ರೇಷ್ಮೆ ಹುಳುಗಳು ಆರೋಗ್ಯವಾಗಿರ್ಬೇಕು, ಒಳ್ಳೆ ಗುಣಮಟ್ಟದ ರೇಷ್ಮೆ ಗೂಡನ್ನು ಕಟ್ಟಬೇಕು ಅಂದ್ರೆ ರೇಷ್ಮೆ ಮನೆಯ ವಾತಾವರಣ ಬಹಳ ಮುಖ್ಯ. ಹೌದು ಸರ್. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ, ಏನೇನು ಸರ್? ಈಗ ಸಮಯಕ್ಕೆ ತಕ್ಕಂತೆ ಅಂದ್ರೆ ಈಗ ಮಧ್ಯಾಹ್ನ ಬಹಳಷ್ಟು ಬಿಸಿಲು ಇರುತ್ತೆ ಸರ್. ಬಿಸಿಲಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನೆರಳು ಮಾಡ್ಬೇಕು. ಅತಿ ಹೆಚ್ಚು ಗಾಳಿ ಇದ್ದಾಗ ಕಿಟಕಿಗಳನ್ನು ಮುಚ್ಚಬೇಕು. ಆಮೇಲೆ ಸ್ವಲ್ಪ ಬಿಸಿಲು ಮುಂಜಾನೆ ಬರುತ್ತಲ್ಲ ಸರ್, ಆ ಬಿಸಿಲಿಗೆ ಎಲ್ಲ ಕಿಟಕಿಗಳನ್ನು ಓಪನ್ ಮಾಡ್ಬೇಕು. ಅವಾಗ ಅಲ್ಲಿ ಒಂದು ಸ್ಥಿಮಿತತೆ ಕಾಪಾಡ್ಲಿಕ್ಕೆ ಸಾಧ್ಯ ಸರ್ ವಾತಾವರಣವನ್ನ. ಇಲ್ಲಾಂದ್ರೆ ಬಹಳಷ್ಟು ಅಲ್ಲಿ ಏನಂದ್ರೆ ವ್ಯತ್ಯಾಸಗಳಾಗ್ತವೆ ಸರ್. ಹುಳ ಮೇಯೋದಿಲ್ಲ, ಆಮೇಲೆ ಸೊಪ್ಪು ಬಾಡಿ ಹೋಗ್ತತಿ. ಸಮಯಕ್ಕೆ ತಕ್ಕಂತೆ ಅದು ಯಾವ ರೀತಿ ಮಾಡ್ಬೇಕಂದ್ರೆ ಅದೇ ರೀತಿ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಆ ಬೆಳೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಪ್ಪು ನೇರಳೆಯ ಗುಣಮಟ್ಟ ಬಹಳ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಭೂಮಿಗೆ ಯಾವ್ಯಾವ ರೀತಿಯ ಪೋಷಕಾಂಶಗಳನ್ನು ಕೊಡಬೇಕು ಸರ್? ಮೇನ್ ಇರದೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ಲೇಬೇಕು. ಆ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ನಾವು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಕೊಡ್ತೀವೋ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್. ಗೂಡಿನ ಉತ್ಪಾದನೆ ಗುಣಮಟ್ಟತೆ ಕೂಡ ಹೆಚ್ಚಿಗೆ ಆಗುತ್ತೆ ಸರ್. ಯಾಕಂದ್ರೆ ಇಲ್ಲಿ ಭೂಮಿ ಎಲ್ಲ ನಾವು ಹಿಂದೆ ನಮ್ಮ ಹಿರಿಯರು ಉಪ್ಪು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಎಲ್ಲ ಏನ್ ಮಾಡಿಬಿಟ್ಟಾರೆ ಅಂದ್ರೆ ಭೂಮಿ ಜಳ್ಳ ಆಗಿಬಿಟ್ಟವ ಸರ್. ಅದಕ್ಕೋಸ್ಕರ ನಾವು ಸುಮಾರು 8 ವರ್ಷ ಆಯ್ತು ಸರ್ ಭೂಮಿಗೆ ಗೊಬ್ಬರನೇ ಹಾಕಲ್ಲ, ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಲ್ಲ, ಹಾಕೋದಿಲ್ಲ, ಕೊಟ್ಟಿಗೆ ಗೊಬ್ಬರ ಮಾತ್ರ ಸಾವಯವ ಗೊಬ್ಬರ ಬಳಕೆ ಮಾಡೋದು ರೇಷ್ಮೆ ಗೂಡು ಬೆಳೆ ಸರ್. ನಿಮ್ಮ ಬೇರೆ ಆಹಾರ ಬೆಳೆಗಳನ್ನು ಬೆಳೆದ್ಕೊಳ್ತೀರಲ್ವಾ, ಅಲ್ಲಿಯೂ ಸಹಿತ ಈ ಆರ್ಗ್ಯಾನಿಕ್ ಪರಿಕಲ್ಪನೆ ಇದೆಯಾ? ಹೌದು ಸರ್. ಈಗ ನಾವು ರೇಷ್ಮೆ ಯಾವಾಗ ಪ್ರಾರಂಭ ಮಾಡಿದ್ವೋ ಈ ರಾಸಾಯನಿಕ ಗೊಬ್ಬರನ ಅದಕ್ಕೆ ಕೂಡ ಸಿಂಪಡಣೆ ಮಾಡಲ್ಲ ಸರ್, ಹಾಕದೇ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನೋಡ್ಕೊಂಡಿದ್ವಿ ಸರ್, ಸಾವಯವ ಗೊಬ್ಬರ ಹಾಕಿದ್ರೆ ಯಾವ ರೀತಿ ಬೆಳೆ ಬರುತ್ತೆ, ಉತ್ಪಾದನೆ ಯಾವ ರೀತಿ ಚೆನ್ನಾಗಿ ಬರುತ್ತೆ ಅಂತ ನೋಡ್ಕೊಂಡಿದೀವಲ್ಲ ಸರ್. ಹಂಗಾಗಿ ಅದನ್ನು ಕೂಡ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ ಸರ್. ಅದು ನಿಮ್ಗೆ 2 ರೀತಿಯಿಂದ ಬೆನಿಫಿಟ್. ಹೌದು ಸರ್, ನಿಮಗೆ ಒಳ್ಳೆ ಆಹಾರದ ಬೆಳೆಗಳು ಸಿಗ್ತದೆ. ಹೌದು ಸರ್, ಜೊತೆಗೆ ರೇಷ್ಮೆಗೂ ಸಹಿತ ಉಪಯೋಗವಾಗುತ್ತೆ. ಹೌದು ಸರ್. ರೇಷ್ಮೆಗೆ ಮಾರ್ಕೆಟಿಂಗ್ ಎಲ್ಲಿ ಸರ್? ರಾಮನಗರ ಹೋಗ್ಬೇಕು ಸರ್. ಎಲ್ಲ ಅಲ್ಲೇ ಅಲ್ಲೇ ಸರ್, ಅದು ದೊಡ್ಡ ಮಾರ್ಕೆಟ್ ಸರ್, ದೇಶದಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಅಂದ್ರೆ ರಾಮನಗರ ಸರ್. ನೀವೇ ತಗೊಂಡು ಹೋಗ್ತೀರಿ? ಹೌದು ಸರ್. ನೀವು ಹೇಗೆ ಅಂದ್ರೆ ರೇಷ್ಮೆ ಬೆಳೆಗಾರರು ಎಲ್ಲ ಒಟ್ಟಿಗೆ ಪ್ಲಾನ್ ಮಾಡ್ಕೊಳ್ತೀರಿ? ಹೌದು ಸರ್. ಏನಂದ್ರೆ ಬ್ಯಾಚ್ ಮಾಡ್ಕೊಂತೀವಿ ಸರ್, 6-7 ಜನ. ನಾವು ಹುಳ ತಗೊಳ್ತೀವಲ್ಲ ಸರ್, ಅವಾಗ 6-7 ಜನ ಇರ್ತೀವಿ ಸರ್. ನಾವು ಗೂಡು ಕಟ್ಟಿದ್ಮೇಲೆ 6-7 ಜನ ನಾವು ಜೊತೆಯಾಗಿ ಹೋಗಿ ಮಾರಾಟ ಮಾಡ್ಕೊಂಬರ್ತೀವಿ ಸರ್. ಒಬ್ಬರೇ ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ ಸರ್. ಸುಮಾರು ಇಲ್ಲಿಂದ 250-300 ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಹೋಗ್ಬೇಕಂದ್ರೆ ಬಹಳ ಕಷ್ಟ ಸರ್. ಇಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಮತ್ತೆ ಯಾವ ಯಾವಾಗ ಹಿಪ್ಪು ನೇರಳಿಗೆ ನೀರು ಕೊಡ್ತಾ ಇರ್ತೀರಿ ಸರ್? ಪ್ರತಿನಿತ್ಯನೂ ನಾವು ನೀರು ಬಿಡ್ಲೇಬೇಕು ಸರ್. ಹೌದಾ? ನಾವು ಈ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ ಸರ್, ಹನಿ ನೀರಾವರಿ ಪದ್ಧತಿ. ಅದನ್ನ ಬಿಟ್ಟರೆ ಬಹಳಷ್ಟು ಎಲೆ ಉತ್ಕೃಷ್ಟವಾಗಿ ಬರುತ್ತೆ ಸರ್, ಇಲ್ಲಾಂದ್ರೆ ಅದು ಬಾಡಿ ಹೋಗ್ತದೆ ಸರ್, ಅಂದ್ರೆ ಸರಿಯಾಗಿ ಬರಲ್ಲ ಸರ್. ರೇಷ್ಮೆ ಗೂಡು ಚೆನ್ನಾಗಿ ಬರಬೇಕು ಅನ್ನೋದಾದ್ರೆ ಏನೆಲ್ಲ ರೂಲ್ಸ್ಗಳನ್ನ ಪಾಲನೆ ಮಾಡ್ತೀರಿ? ಈಗ ಒಳ್ಳೆ ಗುಣಮಟ್ಟದ ಗೂಡು ಬೇಕು, ಹೆಚ್ಚು ತೂಕ ಬರಬೇಕು ಅನ್ನೋದಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು ಸರ್? ಪ್ರಾರಂಭದಿಂದ ನಾವು ಏನು ಕಟ್ ಮಾಡಿದಾಗಿಂದ ನಾವು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಸರ್, ಕಟ್ ಮಾಡಿದ ತಕ್ಷಣ ರಂಟಿ ಹೊಡಿಸ್ತೀವಿ ಸರ್. ರಂಟಿ ಹೊಡಿಸಿದ ತಕ್ಷಣ ಏನ್ ಮಾಡ್ಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರ ಒಂದು 2-3 ಎಲೆ ಬರುತ್ತಲ್ಲ ಸರ್, ಆ ಸಂದರ್ಭದಲ್ಲಿ ಒಂದು ಪೋಷಣ ಅಂತ ಬರುತ್ತೆ ಸರ್, ಅದನ್ನ ನಾವು ಸಿಂಪಡಣೆ ಮಾಡ್ತೀವಿ. ಅದು ಪೋಷಕಾಂಶಗಳು ಅಂದ್ರೆ ಈ ಹಿಪ್ಪು ನೀರಳಿಗೆ ಬೇಕಾದಂತ ಪೋಷಕಾಂಶಗಳು ಅದರಲ್ಲಿ ಇರ್ತಾವನ್ ಸರ್, ಅದನ್ನ ನಾವು ಪ್ರತಿ ಬಾರಿ ಸಿಂಪಡಣೆ ಮಾಡ್ತೀವಿ ಸರ್. ಅವಾಗ ಆ ಎಲೆ ಉತ್ಕೃಷ್ಟವಾಗಿರುತ್ತೆ ಸರ್. ಎಲೆ ಚೆನ್ನಾಗಿತ್ತು ಅಂದ್ರೆ ಇದರ ಆಹಾರ ಚೆನ್ನಾಗಿದೆ. ಹೌದು ಸರ್, ಇಲ್ಲಿ ಹುಳ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸರ್, ಗೂಡು ಮಾತ್ರ ಗುಣಮಟ್ಟತೆ ಬರುತ್ತೆ ಸರ್. ಚಾಕಿ ಸೆಂಟರ್ ನಿಮ್ಮ ಹತ್ರದಲ್ಲಿ ಇದೆಯಾ ಅಥವಾ ಎಲ್ಲಿಂದ ತರಿಸ್ತೀರಿ ನೀವು ಸರ್? ನಮ್ಮ ಹತ್ರದಲ್ಲಿ ಕೇಸರ ಬೆಂಡೆಲಿ ಇತ್ತು ಸರ್, ಅಲ್ಲಿ ಸ್ವಲ್ಪ ಸಮಸ್ಯೆಗಳಾದಾಗಿಂದ ನಾವು ಈಗ ಕಿರಣಗಿರಿ ಅಂತ ಅಲ್ಲಿಂದ ತರ್ತಾ ಇದೀವಿ ಸರ್. ಎಲ್ಲಿ ಅದು ಕಿರಣಗಿರಿ? ಬೆಂಗಳೂರು ಹತ್ರ ಐತೆ ಸರ್. ಅಲ್ಲಿಂದ ಈಗ ನೀವು ರೇಷ್ಮೆ ಹುಳುಗಳನ್ನ ತರಿಸ್ಕೊಳ್ಳಿ? ಹೌದು ಸರ್. ಎಷ್ಟನೇ ಹಂತದಲ್ಲಿ ತರಿಸ್ಕೊಳ್ತೀರಿ ಸರ್? 2nd ಹಂತದಲ್ಲಿ ಸರ್. 2nd ಹಂತದಲ್ಲಿ ಬಂದಿರತಕ್ಕಂತ ಹುಳುಗಳನ್ನ ನೀವು ಇಲ್ಲಿ ಅವುಗಳಿಗೆ ಆಹಾರ ಕೊಟ್ಟು ರೇಷ್ಮೆ ಗೂಡು ಕಟ್ಟಿ ನಿಮ್ಮ ಮಾರುಕಟ್ಟೆಗೆ ಹೋಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಸರ್? ಎಷ್ಟು ದಿನಗಳು ಬೇಕಾಗ್ತದೆ? 25-27 ದಿನ ಸರ್. ಅಷ್ಟರೊಳಗೆಲ್ಲ ಗೂಡು ರೆಡಿ ಆಗ್ತದೆ? ಹೌದು ಸರ್, ಹೌದು. ಅವರು 2nd ಜ್ವರ ಪಾಸ್ ಮಾಡಿ ಕೊಡ್ತಾರೆ ಸರ್. 3ನೇ ಜ್ವರ 4ನೇ ಜ್ವರ ನಮ್ಮ ಹತ್ರ ಪಾಸ್ ಆಗುತ್ತೆ ಸರ್. 4ನೇ ಜ್ವರದಿಂದ 6 ದಿನ ನಾವು 3 ಬಾರಿ ಮೇವು ಕೊಡ್ತೀವಿ ಸರ್. 25-27 ದಿನಕ್ಕೆಲ್ಲ ಗೂಡು ರೆಡಿ ಆಗಿಬಿಡುತ್ತೆ ಸರ್. ಈಗ ಕುಬೇರ್ ಅವರು ರೇಷ್ಮೆ